ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕೃಷಿ ರಂಗದಲ್ಲಿ ಕಾಫಿಯಲ್ಲಿ ಕಾಂಡಕೊರಕ ಕೀಟಗಳ ಹತೋಟಿ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಬೋಸ್ ಮಂದಣ್ಣನವರು. ಕೇಳಿದ್ರೆ ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಸೋಮವಾರಪೇಟೆ ತಾಲೂಕು ಶುಂಠಿಕೊಪ್ಪ ಹತ್ತಿರದ ಉಲುಗುಲಿ ಗ್ರಾಮದ ಬೋಸ್ ಮಂದಣ್ಣ ಅವರು. ಬಿಳಿ ಕಾಂಡ ಕೊರಕ ಕೀಟದ ಸಂಶೋಧನೆ ಮತ್ತು ಅಧ್ಯಯನ ಪ್ರಾತ್ಯಕ್ಷಿಕೆಗೆ ಇವರ ತೋಟವನ್ನು ಕಾಫಿ ಮಂಡಳಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಪರಿಣಾಮ ಹೇಗಿದೆ, ಏನೇನು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಅವರ ವಿಷಯಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಬೋಸ್ ಮಂದಣ್ಣವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಈಗ ತಮ್ಮದು ಅರೇಬಿಕ ಮತ್ತು ರೋಬಸ್ಟ ಎಷ್ಟು ಎಕರೆ ಇದೆ? ಅರೇಬಿಕ 32 ಎಕರೆ ಇದೆ, ರೋಬಸ್ಟ 12 ಎಕರೆ ಇದೆ. ಓಕೆ, ನೀವು ಯಾವ್ದನ್ನ ಇಷ್ಟಪಡ್ತೀರಿ, ಅರಬಿಕನ ರೋಬಸ್ಟನ? ನಾನ್ ಯಾವಾಗಲೂ ಅರಬಿಕನೇ ಇಷ್ಟಪಡೋದು. ಯಾಕೆ? ಯಾಕೆ ಅಂತ ಹೇಳಿದ್ರೆ ನಮ್ಮ ತೋಟ ಪೂರ್ತಿ ಅರಬಿಕೆ ಆಗಿತ್ತು. ಓಹೋ. ಒಂದು ರೋಬಸ್ಟ ಗಿಡ ಇದ್ದಿಲ್ಲ. ಇವಾಗಾಗಿ ನಾವು ಬಿಳಿ ಕಾಂತ ಕೊರಕ ಪ್ರಾಬ್ಲಮ್ ಇಂದ ಬೌಂಡ್ರಿಲೆಲ್ಲ ರೋಬಸ್ಟ ನಡ್ತಾ ಬಂದಿದ್ದೀನಿ. ಆದ್ರೆ ಕುಡಿಲಿಕ್ಕೆ ಒಳ್ಳೇದು ಅರಬಿಕ. ಮೊದಲು ಅದರ ಬೆಲೆ ಬಹಳ ಹೆಚ್ಚಿತ್ತು ರೋಬಸ್ಟಗಿಂತ. ಮತ್ತೆ ಇನ್ನೊಂದು ಮುಖ್ಯ ಏನು ಅಂತ ಹೇಳಿದ್ರೆ ಅರೇಬಿಕಕ್ಕೆ 3,000 ಅಡಿಯಿಂದ ಮೇಲೆ MSL ಅಲ್ಲಿ ಅರೇಬಿಕ ಚೆನ್ನಾಗಿ ಬೆಳೀತದೆ. ಅದಕ್ಕೆ ಸುಂಟಿಕೊಪ್ಪ, ಸೋಮವಾರಪೇಟೆ, ಶನಿವಾರ ಸಂತೆ, ಕೊಡ್ಲಿಪೇಟೆ ಇಂತ ಏರಿಯಾಸು ಅರೇಬಿಕಕ್ಕೆ ಸೂಟಬಲ್ ಅಂತ ಹೇಳಿ ನಾವು ಮೊದಲು ಬರೀ ಅರೇಬಿಕ ಬೆಳೆಸ್ತಾ ಇದ್ದವರು. 2,500 ಅಡಿ ಕೆಳಗೆ ರೋಬಸ್ಟ ಚೆನ್ನಾಗಾಯ್ತದೆ. 3,000 ಮೇಲೆ ರೋಬಸ್ಟ 2,000 ಅಡಿಲಿ ಬೆಳೆಯುವಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ಅರಬಿಕನ್ನೇ ಪ್ರಿಫರ್ ಮಾಡೋದು. ಫೈನ್, ಅರಬಿಕ ಚೆನ್ನಾಗಿ ಬರ್ತಾ ಇದೆ ನಿಮ್ಮಲ್ಲಿ, ಮತ್ತು ಅರಬಿಕ ಸೂಕ್ತನ ಹೌದು ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಹೌದು. ಇಳುವರಿ ಎಷ್ಟು ಸಿಗ್ತಾ ಇದೆ ನಿಮ್ಮದು ಸೇರ್ಕೊಂಡು ಅಕ್ಕಪಕ್ಕದಲ್ಲಿ ನೀವು ಗಮನಿಸಿದ ರೀತಿಯಲ್ಲಿ ನೋಡೋದಾದ್ರೆ? ವೈಟ್ ಸ್ಟಂಪ್ ಬೋರರ್ ಬಂದ ಮೇಲೆ ನಮ್ಮ ಪ್ರೊಡಕ್ಷನ್ ಒಂದು ಎಕರೆಗೆ 700 ಕೆಜಿ ಇದ್ದಿದ್ದು 350 ಕೆಜಿಗೆ ಬಂದ್ಬಿಟ್ಟಿದ್ದೀವಿ. 50%. ಯಾಕೆ ಅಂತ ಹೇಳಿದ್ರೆ ಒಂದು ಎಕರಲ್ಲಿ ಸಾಧಾರಣ 1,000 ಗಿಡ ಇರ್ಬೇಕಾದ್ರೆ ಈ ಕಾಯಿಲೆ ಬಂದ ಮೇಲೆ 300-500 ಗಿಡ ಹೆಚ್ಚು ಅಂತ ಹೇಳಿದ್ರೆ ಬಾಕಿ ಎಲ್ಲ ತೆಗೆದು ಸುಟ್ಟು ಮತ್ತೆ ಸಣ್ಣ ಗಿಡ ನಡ್ತೀವಿ. ಅದು ಕಾಪಿ ಕೊಡ್ಬೇಕಾದ್ರೆ ಒಂದು 5-6 ವರ್ಷ ಬೇಕು. ಅದಕ್ಕಾಗಿ ಈ ವೇಕೆನ್ಸಿ ಅಂತ ಹೇಳ್ತಿದ್ವಿ ತೋಟದಲ್ಲಿ, ನಮ್ಮ ಜಾಗದಲ್ಲಿ 1,000 ಗಿಡ ಇಲ್ಲದೆ ಒಂದು 200-300 ಗಿಡದಿಂದ ಮಾತ್ರ ನಾವು ಕುಯ್ತಾ ಇದ್ದೀವಿ. ಪ್ರತಿ ವರ್ಷ ಕಾಂಡ ಕೊರಿಯೋ ಕೀಟಕ್ಕೆ ಗಿಡಗಳು ತುತ್ತಾಗ್ತಾ ಇರ್ತವೆ, ತೆಗಿತಾ ಇರ್ಬೇಕು, ಹಾಕ್ತಾ ಇರ್ಬೇಕು ಅಲ್ವಾ? ಹಾಕ್ತಾ ಇರ್ಬೇಕು. ಹಾಕಿದ ಹೊಸ ಗಿಡಕ್ಕೂ ಬರ್ತದೆ, 2 ವರ್ಷದ ಗಿಡಕ್ಕೆ ಬಂದು ಹೊಡಿತದೆ ಕೀಟ. ಯಾವ ತಳಿಯನ್ನ ಹಾಕಿದ್ರಿ ಅರೇಬಿಕದಲ್ಲಿ ತಾವು? ನನ್ನ ತೋಟದಲ್ಲಿ ಯಾವ್ದೆಲ್ಲ ಭಾರತ ದೇಶದಲ್ಲಿ ಗಿಡ ಇದೆ ಸಾಧಾರಣ 80% ನನ್ನ ಕೈಲಿ ಇರಬೇಕು. ಓಹೋ. 42 ಲೈನ್ಸ್ ಇದೆ ಅರೇಬಿಕದಲ್ಲಿ. ಓಹೋ, 42 ತೆರನಾದ ಅರೇಬಿಕಾ ಗಿಡಗಳಿದಾವೆ. ಅದೇ ವೆರೈಟಿ ಅರೇಬಿಕಾ, ಅದರಲ್ಲಿ ಬೇರೆ ಬೇರೆ ಲೈನ್ಸ್ ಇದೆ. ಓಹೋ. ಒಂದು ಹೆಸರು ಹೇಳ್ಬೇಕಾದ್ರೆ ಕೆಲವು ಹೆಸರನ್ನ, ಮೊದಲು 795, ಕೆಂಟು, 6, ಕೂರ್ಗ್ಸು, 333, 1934. ಹಾಗೆ ಕೆಲವಾರು ಬಿಟ್ಟಿದ್ದಾರೆ ಕಾಫಿ ಬೋರ್ಡ್ ಅವರು. ಹೌದು. ಹೊಸದು ಬಿಟ್ಟಿದ್ದು SLN ಅಂತ, ನ್ಯೂ ಲೈನ್ ಸೆಲೆಕ್ಷನ್ ಅಂತ, 1-12 ವರೆಗೆ. ಸೊ ಇವಾಗ ಚಂದ್ರಗಿರಿ ಮತ್ತೆ ಚಾಂದ್ರಮಾನು ಮತ್ತೆ ಬೇರೆ ಬೇರೆ ನಂಬರ್ ನಟ್ಟಿದ್ದೀವಿ. ಒಂಥರ ಕುತೂಹಲ ಇದೆ ನಿಮಗೆ, ಎಲ್ಲಾ ತರದ ತಳಿ ಇರಬೇಕು, ವೈವಿಧ್ಯತೆ ಇರಬೇಕು ಅನ್ಕೊಂಡಲ್ವಾ? ಹೌದು. ಮತ್ತೆ ನಮ್ಮ ಕಂಡೀಷನ್ಗೆ, ಸುಂಟಿಕೊಪ್ಪ ಏರಿಯಾ ಮಳೆ ವಾತಾವರಣಕ್ಕೆ ಯಾವ ಗಿಡ ಚೆನ್ನಾಗಿ ಹಿಡಿಬಹುದು ಅಂತ ನಾವು ನೋಡ್ತಾ ಇದ್ದೀವಿ. ಇವಾಗ ನೋಡುವಾಗ ಕೆಲವು ಗಿಡ ಅದನ್ನ ಚೂಸ್ ಮಾಡಿ ಇನ್ನು ಮುಂದೆಗೆ ನಡೆದು ಬರೀ ಅದೇ ನಡ್ತೀವಿ. ಓಹೋಹೋ, ಇವಂತೂ ಇದ್ದೇ ಇರ್ತವೆ. ಹೌದು, ಕೆಲವು ಗಿಡ ಅಷ್ಟು ಚೆನ್ನಾಗಿ ನಮ್ಗೆ ಪರ್ಫಾರ್ಮ್ ಮಾಡಿಲ್ಲ, ಅದನ್ನ ಬಿಟ್ಟುಬಿಟ್ಟು ಬೇರೆ ಒಳ್ಳೆ ಗಿಡ, ಇವಾಗ ಚಂದ್ರಗಿರಿ ಅಂತ ಹೇಳ್ತೀವೋ ಅಂತ ಗಿಡನ ನಡ್ತಾ ಇದೀವಿ. ಈ ಅರೇಬಿಕಾದಲ್ಲಿ 40 ಹೆಚ್ಚು ತಳಿಗಳನ್ನ ಅಥವಾ ಬಗೆಗಳನ್ನ ಇಟ್ಕೊಂಡಿದಿರಲ್ಲ. ಹೌದು. ಎಷ್ಟು ವರ್ಷಗಳಿಂದ ಇವನ್ನ ನಾಟಿ ಮಾಡ್ಕೊಂತ ಬಂದಿದ್ರಿ? ನಮ್ಮ ತಂದೆಯವರು ಇದ್ರು. ನಾನು 1966 ನನ್ನ ಡಿಗ್ರಿ ಮುಗಿಸಿ ಬಂದು ತೋಟಕ್ಕೆ ಸೇರಿದೆ. ಇವಾಗ ಒಂದು 53 ಆಗಿದೆ. ಎಲ್ಲಿ ಹೋಗಿಲ್ಲ, ನಮ್ಮ ತೋಟದಲ್ಲೇ ಕೆಲಸ ಮಾಡ್ಕೊಂಡು ನೋಡ್ಕೊಂಡಿದ್ದೀನಿ. ಆನಂದದಾಯಕವಾಗಿ ಒಂಥರ ಏರುಪೇರುಗಳಿದ್ರು ಅವನ್ನ ಸ್ವೀಕರಿಸಿಕೊಂಡು ಏನು ಮಾರ್ಪಾಡು ಮಾಡಬೇಕು, ಏನು ಬದಲಾವಣೆಗಳನ್ನ ಮಾಡಬೇಕು ಅನ್ಕೊಂಡು ನೀವು ಆಲೋಚನೆ ಮಾಡ್ಕೊಂತ ಬೇರೆಯವರಿಗೂ ತಿಳಿಸ್ಕೊಂತ ಹೋಗ್ತಾ ಇದ್ರಿ. 42 ರೀತಿಯ ಅರೇಬಿಕಾ ಇದೆಯಲ್ಲ, ಅದಕ್ಕೆ ನೋಡೋದಾದ್ರೆ ಯಾವ ತಳಿಗೆ ಹೆಚ್ಚು ಕಾಂಡ ಕೊರಿಯೋ ಕೀಟ ಆಕರ್ಷಣೆ ಆಗುತ್ತೆ ಅಥವಾ ಇಷ್ಟಪಡುತ್ತೆ ಅಂತ ಹೇಳ್ತೀರಿ? ಟಾಲ್ ಅರೇಬಿಕಾ ಅಂತ ಇತ್ತು. 7-6 ದೂರಕ್ಕೆ ನಡುವಂತ ಗಿಡ. ಓಹೋ. ಅದರಲ್ಲಿ ಏನಾಯ್ತಿತ್ತು, ಒಂದು ಎಲೆ ಡಿಸೀಸ್ ಇದೆ, ಹೆಮಿಲಿಯಾ ವೆಸ್ಟಾಟ್ರಿಕ್ಸ್ ಅಂತ. ಆ ಸೊಪ್ಪು ಉದುರಿ ಹೋದ್ರೆ ಬಡ್ಡೆ ಓಪನ್ ಆಗ್ಬಿಟ್ರೆ ಬಿಸಿಲಿಗೆ, ಅಲ್ಲಿಗೆ ಬಿಳಿ ಕೋರಿಕಾಂಡ ಕೀಟ ಬಂದು ಹೊಡೆಯೋದು ಹೆಚ್ಚು. ಹೌದು. ಅದಕ್ಕೆ ನಾವು ಅದನ್ನ ಬಿಟ್ಟು ಸಣ್ಣ ಡ್ವಾರ್ಫ್ ಅಂತ ಇದೆ, ಅದು ಚಂದ್ರಗಿರಿ ಚಾಂದ್ರಮಾನು ಅಂತ ಗಿಡನ ನಡ್ತಾ ಇದೀವಿ. ಅದರಲ್ಲಿ ಸೊಪ್ಪು ಉದುರೋದು ಕಮ್ಮಿ, ಮತ್ತೆ ರೆಕ್ಕೆ ಹತ್ರ ಹತ್ರ, ಸೊ ಬಡ್ಡೆ ಬಿಸಿಲಿಗೆ ಅಥವಾ ಹೀಟ್ ಕಂಡೀಷನ್ಸ್ ಗೆ ಓಪನ್ ಆಗೋದಿಲ್ಲ. ಯಾವಾಗ ಒಂದು ಕತ್ತಲೆ ಇರ್ತದೆ ಬಡ್ಡೆ, ಅಲ್ಲಿ ಈಟ ಬಂದು ಮೊಟ್ಟೆ ಹಾಕಿದ್ರೆ ಅದು ಮೊಟ್ಟೆ ಮರಿ ಆಗೋದಿಲ್ಲ. ಇತ್ತೀಚಿನ ಈ ತಳಿ ಚಂದ್ರಗಿರಿ, ಆಮೇಲೆ ಹೇಮಾವತಿ ಅನ್ಕೊಂಡು ಇನ್ನೊಂದು ತಳಿ ಅದು ಬಂತು, ಅದು ಕೂಡ ಡ್ವಾರ್ಫೆ. ಹೌದು. ಆಮೇಲೆ ಕಾವೇರಿನೂ ಇರ್ಬೇಕು ನಿಮ್ಮಲ್ಲಿ ಅಲ್ವಾ? ಹೌದು ಹೌದು, ಇದೆ ಕಾವೇರಿಯಲ್ಲಿ 5 ಲೈನ್ ಇದೆ. ಓಹೋ, ಪ್ರತ್ಯೇಕವಾಗಿ ಸಾಲು ಸಾಲು ಕಾಪಾಡಿ ಇಟ್ಕೊಂಡು ಬಂದಿದ್ದೀರಿ ಅಲ್ವಾ? ಅದರಲ್ಲಿ ಕಾವೇರಿ ನಮ್ಗೆ ಅಷ್ಟು ಚೆನ್ನಾಗಿ ಬರ್ಲಿಲ್ಲ ಈ 3,000. ಓಹೋ. 4,000 ಅಡಿಗೆ ಹೋಗುವಾಗ ಕಾವೇರಿ ಚೆನ್ನಾಗಿ ಪರ್ಫಾರ್ಮ್ ಆಯ್ತಾ ಇದೆ. ಓಹೋ, ಇನ್ನೂ ಎತ್ತರದ ಪ್ರದೇಶಕ್ಕೆ ಅನುಕೂಲ. ಕೂಲರ್ ಕ್ಲೈಮೇಟ್ ಬೇಕು, ಶೆಕೆ ತಡಿಯಕ್ ಆಗಿಲ್ಲ. ನಿಜ. ಕಾಂಡ ಕೊರೆಯೋ ಕೀಟದ ಪರಿಚಯ ನಿಮಗೆ ಆದದ್ದು ಯಾವಾಗ ಮತ್ತೆ ಎಷ್ಟು ವರ್ಷಗಳ ಒಂಥರ ಸಂಬಂಧ ನಂಟಿದೆ ನಿಮಗೆ? ನನಗೆ ಶುರು ಬಂದ ದಿವಸ ಗೊತ್ತಾಗ್ಬಿಡ್ತಿದ್ರು ವಿಷಯ. ಓಹೋ. ಯಾಕೆ ಅಂತ ಹೇಳಿದ್ರೆ ತಂದೆಯವ್ರನ್ನ ಕೇಳ್ತಿದ್ದೆ, ಯಾಕೆ ಇಷ್ಟು ಒಳ್ಳೆ ಗಿಡ, ಇಷ್ಟು ಕಾಫಿ ಇರೋ ಗಿಡನ ಸೂಕ್ತಾ ಇದೆಯಾ ಅಂತ. ಆವಾಗ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತೆ ನಂದು ಒಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ಯಾವ ವಿಜ್ಞಾನಿ ಕೊಡಗುಗೆ ಬರ್ಲಿ ಇಲ್ಲ ಚಿಕ್ಕಮಗಳೂರು ಬಾಳೆಹೊನ್ನೂರು ಆಗ್ಲಿ ಕೇರಳದಲ್ಲಿ ಆಗ್ಲಿ, ಅವರೊಟ್ಟಿಗೆ ಇಂಟರಾಕ್ಟ್ ಮಾಡೋದು ನನಗೆ 53 ಸಾಧಾರಣ ಒಂದು 80% ವಿಜ್ಞಾನಿಗಳೊಟ್ಟಿಗೆ ನಾನು ಮಾತಾಡಿ ಅವ್ರಿಗೆ ಏನೆಲ್ಲ ಗೊತ್ತಿತ್ತು ಸುಮಾರು ನಾನು ಕಲ್ತ್ಕೊಂಡು ಇದ್ದೀನಿ. ಯಾಕೆಂತ ಹೇಳಿದ್ರೆ ಅವರ ನಾಲೆಜು ಅಷ್ಟು ಡೀಪ್ ಇದೆ. ನಾವು ಬೆಳೆಗಾರರು ರೈತರು, ನಮಗೆ ವಿಜ್ಞಾನಿಗಳು ಇಲ್ಲದಿದ್ರೆ ಸರಿಯಾಗಿ ತೋಟನ ನಡ್ಸಕ್ ಆಗೋದಿಲ್ಲ. ಟೆಕ್ನಿಕಲ್ ಆಗಿ ಹೇಳಿಕೊಡ್ತಾರೆ, ನಾವು ಅದನ್ನ ನಮ್ಮ ರೈತರಿಗೆ ಲೇಬರ್ಗೆ ಹೇಳಿಕೊಡ್ತೀವಿ, ಇದು ಯಾಕೆ ಬೋರರ್ ಬರ್ತದೆ, ಯಾಕೆ ಎಲ್ಲ ಕಾಯಿಲೆ ಬರ್ತದೆ, ಎಷ್ಟು ನೀರ್ ಬೇಕು ಒಂದು ಗಿಡಕ್ಕೆ, ಹೂ ಆಗ್ಬೇಕಾದ್ರೆ ಎಷ್ಟು ಬೇಕು, ಹೂ ಆದ್ಮೇಲೆ ಎಷ್ಟು ಬೇಕು. ಹೌದು. ಸೊ ಇದೆಲ್ಲ ಅವ್ರು ಹೇಳಿಕೊಟ್ಟಿದ್ದು ನಾವು ಕಲ್ತ್ಕೊಂಡಿದ್ದು. ಓಕೆ. 53 ಕಾಫಿ ಕೃಷಿಯಲ್ಲಿನ ಅನುಭವವನ್ನ ನೀವು ಮುಂದಿಟ್ಕೊಂಡು ಮಾತಾಡೋದಾದ್ರೆ, ಈ ಕಾಂಡ ಕೊರಿಯ ಕೀಟ ಯಾಕೆ ಅರೇಬಿಕಾವನ್ನು ಇಷ್ಟಪಡ್ತಾ ಇದೆ, ಯಾಕೆ ಹಾನಿ ಮಾಡ್ತಾ ಇದೆ, ಕಾಫಿ ಕೃಷಿಕರ ಕಷ್ಟ ಅದು ಗೊತ್ತಾಗ್ತಿಲ್ವಾ, ಏನು ಎಂತ ಅಂತ ಹೇಳಿ. ಈ ಕೀಟ ಸಾಧಾರಣ ತಮಗೆ ಗೊತ್ತಿರುವಂಗೆ 80 ಕಾಫಿ ಬೆಳೆಸ್ತಾರೆ, ಅದರಲ್ಲಿ ಸಾಧಾರಣ 40-60 ದೇಶಗಳಲ್ಲಿ ಅರೇಬಿಕಾ ಬೆಳೆಸ್ತಾರೆ. ಬರೀ 3 ಈ ಕೀಟ ಇರೋದು. ಓಹೋ. ಅದು ಯಾಕೆ ಅಂತ ನೋಡುವಾಗ ನಮ್ಮಲ್ಲಿ ಒಂದು ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಮಳೆ 6 ಬ್ರೇಕ್ ಇದೆ, ಬರೋದಿಲ್ಲ. ಹೌದು. ಆ ಸಮಯದಲ್ಲಿ ಬೋರರ್ ಹೆಚ್ಚಾಗ್ಬಿಡೋದು. ಬೇರೆ ದೇಶಕ್ಕೆ ಹೋದ್ರೆ ಸಾಧಾರಣ ಈಕ್ವಿಟೋರಿಯಲ್ ಏರಿಯಾಕ್ಕೆ ವರ್ಷಕ್ಕೆ ಒಂದು 250-300 ದಿವಸ ಮಳೆ ಬರ್ತದೆ. ಸುಮಾರು ಒಂದು 8-10 ತಿಂಗಳು ಒಳ್ಳೆ ಹದವಾದ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಹೌದು, ಆ ಸಮಯದಲ್ಲಿ ಈ ಹುಳ ಹರಡಕ್ಕೆ ಚಾನ್ಸ್ ಇಲ್ಲ, ಮಳೆಯಲ್ಲಿ ಅದರ ಒಲಿಯೋದಿಲ್ಲ, ತನ್ನ ಸಂತಾನವನ್ನು ಅಭಿವೃದ್ಧಿ ಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ತರದ ವಾತಾವರಣ, ಆ ತರ ವಾತಾವರಣದಲ್ಲಿ ಆಗೋದಿಲ್ಲ ಇದಕ್ಕೆ ಬದುಕಲಿಕ್ಕೆ. ಸೊ ಭಾರತ ದೇಶದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಇವಾಗ ತಾವು ಕೇಳಿರ್ಬೋದು ಗ್ಲೋಬಲ್ ವಾರ್ಮಿಂಗ್ ಅಂತ ಆಯ್ತಾ ಉಂಟು. ಈ ಗ್ಲೋಬಲ್ ವಾರ್ಮಿಂಗ್ ಆಯ್ತಾ ಇರುವಾಗ ಏನಾಗಿದೆ, ಟೆಂಪರೇಚರ್ ಮೇಲೆ ಹೋಯ್ತಲ್ಲ, ಪ್ರತಿ ಒಂದು ಈ ಹುಳ ಮೊಟ್ಟೆ ಹಾಕಿದ ಎಲ್ಲ ಹ್ಯಾಚ್ ಆಯ್ತಾ ಉಂಟು. ಬಿಸಿ ಆಗ್ತಿರೋ ವಾತಾವರಣ ಈ ಕೀಟಕ್ಕೆ ಬಹಳ ಹಿತವಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೌದು ಹೌದು. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ನಮ್ಗೆ ಮೊದ್ಲೆಲ್ಲ ಒಂದು ಎಕರೆಗೆ 20-15 ಸಿಕ್ತಿತ್ತು ಬೋರರು, 100-200 ಆಯ್ತು, ಇವಾಗ ಎಕರೆಗೆ 300-350 ಕಡಿತಾ ಇದ್ದೇವೆ. ಸೊ ಯಾವ ಸ್ಥಿತಿಗೆ ಬಂತು ಅಂತ ಹೇಳಿದ್ರೆ, ಇನ್ನೊಂದು ಕೆಲವು ವರ್ಷದಲ್ಲಿ ಭಾರತ ದೇಶದಲ್ಲಿ ಅರಬಿಕಾ ಇರೋದೇ ಇಲ್ಲ ಅಂತ ಆಗ್ಬಿಡ್ತು. ಎಲ್ಲಾರ್ಗೂ ಇವಾಗ ಸಂಶಯ ಇದೆ, ಅರಬಿಕಾ ಇರ್ಬೋದಾ ಇಲ್ವಾ, ನಾಶ ಆಗ್ಬಿಡ್ಬೋದಾ ಅಂತ. ಇಟ್ಕೋಬೇಕು ಬೇಡ ಬೇಡ ಈ ಸಮಸ್ಯೆ ಅಂತ ಅನ್ಕೊಂಡು ಅದಕ್ಕೆ ಕೆಲವೊಬ್ರು ರೋಬಸ್ಟ ಚೆನ್ನಾಗ್ ಬರ್ಲಿಲ್ಲದ್ರು ಹಾಕಿ ಏನೆಲ್ಲ ಪ್ರಯತ್ನ ಮಾಡ್ಕೊಂಡು ರೋಬಸ್ಟದಲ್ಲೇ ಇಳುವರಿ ಪಡೀಲಿಕ್ಕೆ ಹೊರಟಿದ್ದಾರೆ, ಬಹಳ ಜನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೌದು ಹೌದು. ಅಂತ ಸಮಯದಲ್ಲಿ ನಾನು ಒರಿಸ್ಸಾಕ್ಕೆ ಹೋಗಿದ್ದೆ ನಮ್ಮ ಕಾಫಿ ಬೋರ್ಡ್ ಟೀಮ್ ಒಟ್ಟಿಗೆ. ಅಲ್ಲಿ ಬೋರರ್ ಇದ್ದಿಲ್ಲ, ಒಳ್ಳೆ ಅರಬಿಕಾ ಬೆಳೆಸ್ತಾರೆ. ನಾನು ಅವ್ರನ್ನ ನೋಡ್ಕೊಳ್ಳಪ್ಪ ಬರ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿದೆ. ದೊಡ್ಡ ಒಂದು ಸೈಕ್ಲೋನ್ ಬಂತು ಅಲ್ಲಿ ಆಂಧ್ರ ಮತ್ತೆ ಒರಿಸ್ಸಾದಲ್ಲಿ, ಹುಡ್ ಹುಡ್ ಅಂತ ಅದರ ಹೆಸರು. 10 ವರ್ಷ ಆದ್ಮೇಲೆ ಆಯ್ತು, ಇವಾಗ ಮರಗಳೆಲ್ಲ ಬಿದ್ದುಬಿಡ್ತು ಕೆಳಗೆ, ಓಪನ್ ಆಗ್ಬಿಡ್ತು ತೋಟ. ಇವಾಗ ಅಲ್ಲಿ ವೈಟ್ ಸ್ಟೆಮ್ ಬೋರರ್ ಹೋಗಿ ನಾಶ ಮಾಡ್ತಾ ಉಂಟು. ಸೊ ತಾವು ಎಲ್ಲಿಗೆ ಹೋದ್ರು ಇದು ಯಾಗಾದ್ರೂ ಅಲ್ಲಿಗೆ ಬಂದು ತಲುಪುವಂತ ಒಂದು ಹೆದರಿಕೆ ಹುಟ್ಟುಬಿಡ್ತು ನಮ್ಗೆ. ಅದಕ್ಕೆ ತಮಾಷೆ ಮಾಡ್ತಿದ್ದೆ, ಶ್ರೀನಗರ ಮ್ಯೂಸಿಯಂ ಅಲ್ಲಿ ಒಂದು ಗಿಡನಾದ್ರೂ ಮಡಗಿ ಇಲ್ದಿದ್ರೆ ನಾಳೆ ಮಕ್ಕಳು ಕೇಳಿದ್ರೆ ಅರಬಿಕಾ ಅಂತ ಇತ್ತಂತೆ, ಅದು ಯಾವ್ದು ಅಂತ ತೋರ್ಸ್ಲಿಕ್ಕಾದ್ರೂ ಬೇಕು ಅಂತ. ನಾವು ಏನಾದ್ರೂ ಮಾಡದಿದ್ರೆ ಆಗದಿಲ್ಲ ಅಂತ ಹೇಳಿ ಕಾಫಿ ಬೋರ್ಡ್ ಅಲ್ಲಿ ಎಂಟಮಾಲಜಿ ಹೆಡ್ ಆಗಿ ಡಾಕ್ಟರ್ ರಾಫೆಲ್ ಕುರಿಯನ್ ಅಂತ ಇದ್ರು, ಅವರೊಟ್ಟಿಗೆ ಹೇಳಿದ ಈ ಟ್ರೈ ಮಾಡಿದ ಮೆಥಡ್ ಎಲ್ಲ ಫೇಲ್ ಆಯ್ತಾ ಉಂಟು ಡಾಕ್ಟರ್, ನೀವೇನಾದ್ರೂ ಒಂದು ಹೊಸದ್ದು ನಾವಲ್ ಮೆಥಡ್ ಟ್ರೈ ಮಾಡ್ಬೇಕು ನೀವು ಅಂತ ಹೇಳಿದೆ. ಆ ಸಮಯದಲ್ಲಿ ಅವರು ನಮ್ಮನ್ನ ನಮಗೆ ತೋರಿಸ್ಕೊಟ್ರು, ನಾನು ಇವಾಗ ಮಾಡ್ತಾ ಇದ್ದೀನಿ. ಯಾವ ಗಿಡಕ್ಕೆ ಬೋರರ್ ಬಂದಿದೆ ಕೀಟ ಹೊಡೆದಿದೆ, ಆ ಗಿಡಕ್ಕೆ ಹಳೆ ಗೋಣಿನ ಸುತ್ತಿಬಿಟ್ಟು ಅದಕ್ಕೆ ಒಂದು ಇನ್ಸೆಕ್ಟಿಸೈಡ್ ಇದೆ ಮದ್ದು, ಅದು ಕ್ಲೋರೋಫೈರಿಫಾಸ್ ಮತ್ತು ಸೈಪರ್ ಮೆಥರಿನ್ ಅಂತ. ಸೈಪರ್ ಮೆಥರಿನ್ ಬಹಳ ಸ್ಮಾಲ್ ಕ್ವಾಂಟಿಟಿ 5%, ಕ್ಲೋರೋಫೈರಿಫಾಸ್ 30% ಇರುವ ಒಂದು ಇನ್ಸೆಕ್ಟಿಸೈಡ್ ನ ನಾವು ಆ ಗೋಣಿ ಚೀಲಕ್ಕೆ ಹೊಡಿತಿದ್ದೆವು. ಕಾಫಿಗೆ ಹೊಡೆಯೋದಿಲ್ಲ, ಕಾಫಿದು ಎಲೆಗೆ ಹೊಡೆಯೋದಿಲ್ಲ, ಯಾವ ರೀತಿಯಲ್ಲೂ ಕಾಫಿಗೆ ಮುಟ್ಟಬಾರ್ದು, ಬರೀ ಬಡ್ಡೆಗೆ ಹೊಡೆಯುದು ಅದನ್ನ. ಹೌದು, ಅದು ಗೋಣಿ ಚೀಲದ ಮೇಲೆ ಹೊಡೆಯೋದು, ಗೋಣಿ ಚೀಲನ ವೆಟ್ ಮಾಡಿ ಅದರಲ್ಲಿ ಮದ್ದು ಇರುವಂಗೆ ಮಾಡೋದು. ಆ ಹುಳ ಯಾವಾಗ ಹೊರಗೆ ಬಂತು ಈ ಗೋಣಿ ಚೀಲನ ಮುಟ್ಟಿತು ಅಲ್ಲೇ ಸತ್ತೋಯ್ತದೆ. ಸೊ ಯಾವಾಗ ಸಕ್ಸೀಡ್ ಆಗ್ತಾ ಬಂತು ಗಿಡ ರಿವೈವ್ ಆಯ್ತು, ಬೋರರ್ ಹಿಡಿದ ಗಿಡ ಸಹ ರಿವೈವ್ ಆಯ್ತು, ನಮಗೆ ಸ್ವಲ್ಪ ಧೈರ್ಯ ಬಂತು ಈ ಕೆಲಸ ನಡಿಬಹುದು, ಈ ರೀತಿಯಲ್ಲಿ ನಾವು ಅರಬಿಕನ್ನ ಸೇವ್ ಮಾಡಬಹುದು ಅಂತ ಯಾವಾಗ ನಮ್ಮ ಮನಸ್ಸಿಗೆ ಬಂತು, ನಾವು ಗುಜರಾತ್ ಇಂದ ಒಂದು ನಾನ್ ಓವನ್ ಕ್ಲಾತ್ ಅಂತ ತರಿಸಿದ್ದೆವು. ಈ ನಾನ್ ಓವನ್ ಕ್ಲಾತ್ ನ ನಾವು ಸುತ್ತಬಿಟ್ರೆ 4-5 ವರ್ಷ ಅದು ಏನಾಗೋದಿಲ್ಲ. ಅದಕ್ಕೆ 3 ತಿಂಗಳಿಗೆ ಒಂದ್ಸತಿ ಈ ಮದ್ದನ್ನು ಹೊಡಿತೀವಿ, ಒಂದು ಹುಳ ಬರ್ತಾ ಇಲ್ಲ. ಓಹೋ, ಬರುದಿಲ್ಲ, ಮೊಟ್ಟೆನೂ ಇಡುದಿಲ್ಲ, ಮತ್ತೆ ಒಳಗಡೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಒಂದ್ ಸಮಯ ಒಳಗಡೆ ಇದ್ರೆ ಹೊರಗಡೆ ಅಲ್ಲೇ ಸತ್ತಿದೆ, ಹೊರಗಡೆಯಿಂದ ಬರಕಾಕಿಲ್ಲ. ಎರಡನೇ ಏನು ಅಂತ ಹೇಳಿದ್ರೆ, ಆ ಗಿಡಕ್ಕೆ ಈ ಕಂಬ ಚಿಗುರು ಬರೋದಿಲ್ಲ, ಈ ಮದ್ದದ ವಾಸನೆಗಾಗಿ ಬೇರೆ ಹುಳ ಬರೋದಿಲ್ಲ. ಇವಾಗ ನೋಡುವಾಗ ರಿವೈವ್ ಆದ ಗಿಡ, 4-3 ವರ್ಷಕ್ಕೆ ಮೊದಲು ಸುತ್ತಿ ನಾವು ಸ್ಪ್ರೇ ಮಾಡಿದ ಗಿಡ ಮಾಮೂಲು ಗಿಡದಷ್ಟೇ ಚೆನ್ನಾಗಿದೆ, ಅಲ್ಲ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಬಂದಿದೆ. ಓಹೋ, ಅಂದ್ರೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟೋ ಜನ ಮತ್ತಷ್ಟು ಬೆಳವಣಿಗೆ ಆಗ್ತಾರಲ್ಲ, ಹಾಗೆ ಅದೇ ರೀತಿ ನಮ್ಮ ಅದೃಷ್ಟಕ್ಕೆ ಇದು ಒಂದು ಕೆಮಿಕಲ್ ಸರಿಯಾಗಿ ಕೆಲಸ ಮಾಡಿದೆ. ಓಹೋ, ಏನು ಅಂತ ಹೇಳಿದ್ರೆ ಜನರು ಬಂದು ಕೇಳ್ತಾರೆ, ಏನಪ್ಪ ಇಷ್ಟು ಖರ್ಚು ಮಾಡಿ ಕೆಲಸ ಮಾಡ್ತೀಯಲ್ಲ, ಇದನ್ನ ಸೇವ್ ಮಾಡೋದು ವರ್ತ ರೋಬಸ್ಟ್ ಹಾಕ್ಬಿಡು ಅಂತ. ಎಲ್ಲಾರೂ ರೋಬಸ್ಟಾಗಿ ಹೋದ್ರೆ ನಾಳೆ ಅರೇಬಿಕ ಶಾರ್ಟ್ ಆದ್ರೆ ಅದರ ರೇಟ್ ಮೇಲೆ ಹೋಗ್ಲೇಬೇಕು. ಹೌದು, ರೋಬಸ್ಟ್ ಹೆಚ್ಚಾದ್ರೆ ಅದರ ರೇಟ್ ಕಮ್ಮಿ ಆಗ್ಬಹುದು. ನಿಜ. ಮತ್ತೆ ಕುಡಿಲಿಕ್ಕೆ ಅರೇಬಿಕೇ ಬೇಕು. ಆ ಪರಿಮಳ ರುಚಿ ಅದೆಲ್ಲ ಸ್ವಾದ. ಹೌದು, ನಾವು ರೋಬಸ್ಟಾನೇ ಬೇರೆ ಕುಡಿಯಕ್ ಹಾಕಿಲ್ಲ. ಇನ್ಸ್ಟೆಂಟ್ ಕಾಫಿಗೆಲ್ಲ ಮಾಡ್ತಾರೆ. ಹೌದು, ಆದ್ರೆ ಅರೇಬಿಕ ಇಲ್ಲದೆ ಕುಡಿಯಕ್ ಹಾಕಿಲ್ಲ. ಅದಕ್ಕಾಗಿ ನಾವು ಈ ಅರೇಬಿಕ್ ಅನ್ನ ಸೇವ್ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಹೌದು, ಒಂದು ಗಿಡಕ್ಕೆ ಸಾಧಾರಣ 60-70 ರೂಪಾಯಿ ಕಟ್ತಾ ಇತ್ತು ಉಂಟು ಇವಾಗ. ಓಹೋ, ಆ ಬಟ್ಟೆ ಸುತ್ತಲಿಕ್ಕೆ ಬಟ್ಟೆ ಖರ್ಚು ಮತ್ತೆ ಮದ್ದು. ಮದ್ದು, ಔಷಧಿ 3 ತಿಂಗಳಿಗೆ ಒಂದ್ಸತಿ ಔಷಧಿ ಹೊಡಿ. ಸರಿನೇ, ಸರಿನೇ. ಸೊ ಏನ್ ಆಯ್ತದೆ ಅಂತ ಹೇಳಿದ್ರೆ ಆ ವರ್ಷದ ಕಾಫಿಯು ಸೇವ್ ಆಯ್ತದೆ. ಹೌದು, ಇನ್ನು ಬರುವ ಒಂದು 4-5 ವರ್ಷದ ಕಾಫಿಯು ಸೇವ್ ಆಯ್ತದೆ. ಇಲ್ಲದಿದ್ರೆ ಸಣ್ಣ ಗಿಡ ನಟ್ಟಿದ್ರೆ ಅದಕ್ಕೂ ಬೋರರ್ ಬರೋದು. ಹೌದು, ಅಲ್ಲಿ ಮಾಳಾಗೋದು, ಗಿಡ ಕಮ್ಮಿ ಆಗೋದು. ಇವಾಗ 1,000 ಗಿಡ ಇದ್ರೆ ನನಗೆ 900 ಗಿಡ ಇದೆ ಇವಾಗ ಎಕರೆಗೆ. ಓಹೋ, ಪರವಾಗಿಲ್ಲ ನೋಡಿ, 4 ವರ್ಷದಲ್ಲಿ ಒಳ್ಳೆ ಪ್ರಯತ್ನ. ಬರೀ 100 ಗಿಡ ಮಾತ್ರ ಸಣ್ಣದು ಬರ್ತಾ ಉಂಟು, ಅದನ್ನ ಸೇವ್ ಮಾಡ್ತಾ ಇದ್ದೀವಿ. ಸಣ್ಣ ಗಿಡಕ್ಕೂ ಕಟ್ಬಿಡ್ತೀರಾ ಈ ತರ ಬಟ್ಟೆನ? ಬೋರರ್ ಬಂದ್ರೆ ಒಡನ್ನೇ ಕಟ್ತೀವಿ. ಓಹೋ, 2 ವರ್ಷ ಗಿಡಕ್ಕೆ ಬರ್ತದೆ ಬೋರರ್. ಈಗ ನೀವು 2 ವರ್ಷದ ಗಿಡಕ್ಕೆ ಕಟ್ತೀರಾ ಅಥವಾ ಗಿಡವನ್ನ ನೋಡಿ ಬಟ್ಟೆಯನ್ನು ಕಟ್ತೀರಾ, ಹೇಗೆ? ಎಲ್ಲಾದ್ರೂ ಗಿಡ ಬಹಳ ಡ್ಯಾಮೇಜ್ ಆಗ್ಬಿಟ್ಟಿದ್ರೆ, ಯಾಕೆ ಒಂದೊಂದು ಗಿಡದಲ್ಲಿ 10-15 ಹುಳ ಸೇರ್ಕೊಳ್ತದೆ, ಅಷ್ಟು ತಿಂದು ಬಿಟ್ರೆ ನಮ್ಗೆ ಗಿಡನ ಬಚಾವ್ ಮಾಡಕ್ ಆಗೋದಿಲ್ಲ. ಯಾವ ಗಿಡ ಸ್ವಲ್ಪ ಬಾಗ್ಲಿಲ್ಲ ಅದಕ್ಕೆ ಸುತ್ತಿ ಮದ್ದು ಹೊಡೆದು ಬಿಟ್ರೆ ಗಿಡ ಖಂಡಿತವಾಗಿ ಸೇವ್ ಆಯ್ತದೆ, ಚೆನ್ನಾಗಿ ಬೆಳೆ ಕೊಡ್ತದೆ. ಇನ್ನು ಮುಂದೆಗೆ ಅದಕ್ಕೆ ಕಾಯಿಲೆ ಬರದೇ ಇಲ್ಲ. ಈಗ ಕಾಂಡ ಮತ್ತು ಟೊಂಗೆಗಳಿಗೂ ಕಟ್ತೀರಾ, ಬರೀ ಕಾಂಡಕ್ಕೆ ಮಾತ್ರ ಸಾಕಂತ ಹೇಳ್ತೀರಾ, ಹೇಗೆ? ಯಾವ ಗಿಡ ಬೋರರ್ ಮಾರ್ಕ್ ಮಾಡಿ ಒಳಗೆ ನುಗ್ಗಿದೆ ಆ ಗಿಡಕ್ಕೆ ಮಾತ್ರ ನಾವು ಸುತ್ತೋದು. ಓಹೋ, ಸರಿನೇ. ಇವಾಗ ನನ್ನ ತೋಟದಲ್ಲಿ 30,000 ಅರೇಬಿಕ ಗಿಡ ಇದ್ರೆ ಇವಾಗ 4 ವರ್ಷದಲ್ಲಿ ಒಂದು 10,000 ಗಿಡಕ್ಕೆ ಸುತ್ತಿದೆ. ಓಹೋ, ಅನುಕೂಲನೂ ಆಗಿದೆ ನೀವು ಹೇಳೋ ಪ್ರಕಾರ. ಹೌದು, ಕಮ್ಮಿ ಆಯ್ತಾ ಇದೆ. ಹುಳ ಸತ್ರೆ ಅದರ ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ಹೌದು, ಹೌದು. ಇರುವುದೆಲ್ಲ ನಾವು ಕೊಂದು ಬಿಟ್ರೆ ಫ್ಯೂಚರ್ ಜನರೇಷನ್ ಹೋಗಿ ಹೊಸ ಗಿಡನ ಡಿಸ್ಟ್ರಾಯ್ ಮಾಡಕ್ ಆಗೋದಿಲ್ಲ. ಹೌದು, ಇದು ಒಂದ್ ರೀತಿಯಲ್ಲಿ ಈಗ ಕೊರೋನಾ ಸೋಂಕಿಗೆ ಮುಖಕ್ಕೆ ಮಾಸ್ಕ್ ಹಾಕೋಣಂಗೆ ಅಲ್ವಾ? ಹೌದು, ಪ್ರೊಟೆಕ್ಷನ್ ಬಿಕಾಸ್ ಆಫ್ ದಿ ಕವರಿಂಗ್. ಹೌದು, ಹೊರಗೆ ದಾಟಕ್ಕೆ ಬಿಡ್ತಾ ಇಲ್ಲ. ನಿಜ, ನಿಜ, ನಿಜ. ಆ ಬಟ್ಟೆ ಮೇಲೆ ಔಷಧಿಯನ್ನ ಸಿಂಪರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. 3 ತಿಂಗಳಿಗೆ 1 ಸತಿ ಸರ್, ವರ್ಷಕ್ಕೆ 4 ಸತಿ. ಸರಿ. ಓಹೋ, 3 ತಿಂಗಳಿಗೊಂದ್ಸರಿ. ಯಾವ್ಯಾವ ಮಾಡ್ತೀರಿ ಅಂತ ಹೇಳ್ಬೋದ? ಫಸ್ಟ್ ಸುತ್ತಿದ ದಿವಸ ಹೊರಟು ಬಿಡ್ತೀವಿ. ಏಪ್ರಿಲ್ ಮೇ ಆ ಟೈಮಲ್ಲಿ ಮಳೆ ಇರೋದಿಲ್ಲ, ಈ ಬಟ್ಟೆ ಚೆನ್ನಾಗಿ ಹಿಡ್ಕೊಳ್ತದೆ, ಮತ್ತೆ ಅದು ಹುಳ ಹಾರುವ ಸಮಯ ಏಪ್ರಿಲ್ ಮೇ ಹುಳ ಹಾರುವ ಸಮಯಕ್ಕೆ ಹೊಡೆದು ಬಿಡ್ತೀವಿ. ಹೌದು. ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೊಡಿತೀವಿ. ಕಾಫಿ ಕುಯ್ದ ಆದಂಗೆ ಒಂದ್ಸತಿ ಹೊಡಿತೀವಿ. ಓಹೋ, ಕಾಫಿ ಹಣ್ಣಾಗಿರುವಾಗ ಹೊಡೆಯೋದಿಲ್ಲ. ಹೀಗೆ 3 ತಿಂಗಳಿಗೆ 1 ಸತಿ ಹೊಡಿತೀವಿ. ಬಟ್ಟೆ ಮೇಲೆ ಮಾತ್ರ ಅಥವಾ ಗಿಡಕ್ಕೂ ಹೊಡಿತೀವಿ? ಬರೀ ಬಟ್ಟೆ ಮೇಲೆ ಮಾತ್ರ, ಕಾಫಿಗೆ ಎಲೆಗೆ ಮುಟ್ಟಬಾರ್ದು. ಅಗತ್ಯನೂ ಇಲ್ಲ ಅಲ್ವಾ? ಅಗತ್ಯನೂ ಇಲ್ಲ, ಅದು ಒಳ್ಳೇದೂ ಅಲ್ಲ. ನಿಜ, ನಿಜ. ಈ ಕಾಂಡ ಕೊರೆಯೋ ಕೀಟದ ಸಮಗ್ರವಾದ ಅಥವಾ ಪರಿಣಾಮಕಾರಿಯಾದ ಹತೋಟಿಗೆ ಕಾಂಡಕ್ಕೆ ಬಟ್ಟೆ ಸುತ್ತಿ ಆ ಬಟ್ಟೆ ಮೇಲೆ ವರ್ಷದಲ್ಲಿ 3-4 ಸಾರಿ ಔಷಧಿಯನ್ನ ಹೊಡಿಬೇಕು ಅಂತ ಹೇಳ್ತಾ ಇದ್ರಿ. ಏನು ಪ್ರಮಾಣ? ಕ್ಲೋರೋಫೈರಿಫಾಸ್ ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಸೈಪರ್ಮೆತ್ರಿನ್. ಈ ಕ್ಲೋರೋಫೈರಿಫಾಸ್ ಮತ್ತು ಸೈಪರ್ಮೆತ್ರಿನ್ ಎಷ್ಟು ಪ್ರಮಾಣದಲ್ಲಿ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡ್ಬೇಕಂತ ಹೇಳ್ತೀರಿ? 200 ಲೀಟರ್ ನೀರಿಗೆ 240 ಮಿಲಿ, ಅದು 1 ಲೀಟರ್ ಸ್ವಲ್ಪ ಕಡಿಮೆ. ಕಡಿಮೆ, ಅಷ್ಟೇ ಅಷ್ಟೇ. 1 ಲೀಟರ್ ಹಾಕ್ಬಹುದು ಒಂದು ಇದಕ್ಕೆ. ಅದಕ್ಕೆ ಯಾವ್ದಾದ್ರು ಟಿಕ್ಕರ್ ಅಂತ ಹೇಳ್ತೀವಿ, ಹಿಡಿಯುವಂತದ್ದು ಅಂಟು ಕಳೆದು ಅಂಟು ಇದು ಹಾಕಿಬಿಟ್ಟು ಹೊಡಿತೀವಿ. ಇದರಿಂದ ಚೆನ್ನಾಗಿ ನಿಮಗೆ ಪರಿಣಾಮ ಸಿಕ್ಕಿದೆ. ಹಾಗೆ ಈಗ ಮರಕಪಾತ್ ಮಾಡೋದು, ನೀರು ಕೊಡೋದು, ಮತ್ತಿತರೆ ಕೆಲಸಗಳಿಂದ ಇನ್ನೂ ಅನುಕೂಲ ಅಂತ ಅನಿಸ್ತಾ ಇದೆ ಅಥವಾ ಇದೇ ಸಾಕಂತ ಹೇಳ್ತೀರಾ? ಅಲ್ಲ, ಇವಾಗ ಮುಖ್ಯವಾಗಿ ಮೊದ್ಲು ಜನರು ಯಾವಾಗ ನೆರಳು ಕಮ್ಮಿ ಮಾಡ್ಬಿಟ್ರು ಈ ಕೀಟ ಸ್ವಲ್ಪ ಹೆಚ್ಚಾಗ್ಬಿಡ್ತು. ಒಳ್ಳೆ ಮೆಣಸಿಗೆ ಶೇಡ್ ತೆಗಿಬೇಕು, ಕಾಫಿಗೆ ಶೇಡ್ ಇದ್ರೆ ಕಾಫಿ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಕಡಿಮೆ ಮಾಡ್ಬಿಟ್ರು ಒಬ್ಬೊಬ್ಬರು. ಬೇಗ ತೆಗಿಲಿಕ್ಕೆ ಶುರು ಆಯ್ತು ಫೆಬ್ರವರಿಲಿ. ಆ ಸಮಯದಲ್ಲಿ ಈ ಕೀಟ ಹೆಚ್ಚಾಗ್ಬಿಡ್ತು. ಅದಕ್ಕೆ ನಾವು ಇವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಜೋಲು ಸೊಪ್ಪು ತೆಗಿಬೇಕಾದ್ರೆ ಮಳೆ ಹೊಡೆದ ಮೇಲೆ ಮೇ ಜೂನ್ ತಿಂಗಳಲ್ಲಿ ಮಾಡ್ತಾ ಇದೀವಿ. ಶೇಡ್ ರೆಗ್ಯುಲೇಷನ್ ಬೇಸಿಗೆ ಮುಗಿದ್ಮೇಲೆ. ಹೌದು, ಬೇಡವಾದ ರಂಬೆ ಕೊಂಬೆಗಳನ್ನ ತೆಗಿತೀರಿ? ಹೌದು, ಮೇ ಜೂನ್. ಮತ್ತೆ ಎಂತ ತರದ ಮರ ಒಳ್ಳೇದು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಸೊಪ್ಪು ಕೆಳಗೆ ಹಾಕ್ಬಿಡ್ತಿದ್ರು ಮೊದ್ಲೆಲ್ಲ, ಅದೇ ನಡ್ತಿದ್ದು ನಾವು. ಇವಾಗ ಒಳ್ಳೆ ಮೆಣಸು ಬಂದ ಮೇಲೆ ಈ ಸಿಲ್ವರು ಗ್ರವಿಲಿ ಅಂತ ಹೇಳಿ ನಡೋದು ನಾವು. ಮೊದ್ಲು ಈ ಅತ್ತಿ, ಬಸರಿ, ಬಿಟಿ ಅಂತ ಮರದಲ್ಲಿ ಮಳೆಗಾಲ ಶುರುವಾಗುವಾಗ ಸೊಪ್ಪು ಕೆಳಗೆ ಬೀಳ್ತದೆ, ಬಿಸಿಲು ಬರುವಾಗ ಸೊಪ್ಪು ಆಗ್ತದೆ. ಬೇಸಿಗೆಯಲ್ಲಿ ಒಳ್ಳೆ ಚಿಗುರು ಬಂದು ಬಂದು ಒಳ್ಳೆ ನೆರಳು ಕೊಡ್ತದೆ, ಅದ್ವಾದ ನೆರಳು. ಅಂತ ಮರ ಇದ್ರೆ ಈ ಕೀಟನ ಸ್ವಲ್ಪ ಕಡಿಮೆ ಮಾಡಬಹುದು. ಸ್ಪ್ರಿಂಕ್ಲರ್, ತುಂತುರು ನೀರಾವರಿ ಕೊಡೋದು, ಮತ್ತೆ ಇನ್ನು ಬೇರೆ ಕೆಲಸಗಳಿಂದಲೂ ಕೀಟದ ಹತೋಟಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀರಾ? ಹೇಗೆ? ಖಂಡಿತ ಆಯ್ತದೆ. ಕೆಲವು ಜನರು ಸಾಧಾರಣ 7-8-9 ತಿಂಗಳವರೆಗೆ ನೀರು ಹಾಕ್ಕೊಡ್ತಾರೆ ಅರೇಬಿಕಾ ಗಿಡಕ್ಕೆ. ಓಹೋ, ಅವರಲ್ಲಿ ಬೋರ್ ಅನ್ನು ಬಹಳ ಕಡಿಮೆ. ನೋಡಿ, ಈಗ ಬೇರೆ ದೇಶಗಳಲ್ಲಿ ಮಳೆ ಬರೋದನ್ನ ಉಲ್ಲೇಖ ಮಾಡಿದ್ರು, ಅದೇ ತರ ನಮ್ಮಲ್ಲಿ ಮಳೆ ಅಷ್ಟು ಬರ್ಲಿಲ್ವಾ? ಈ ಕಡೆ ತುಂತುರು ನೀರಾವರಿ ಮೂಲಕ ಕೊಡೋದು, ಆರ್ಟಿಫಿಷಿಯಲ್ ಇರಿಗೇಷನ್ ಕೊಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಅದು ಸರಳವಾದ ಕ್ರಮನೆ. ಕಾಂಡಕ್ಕೆ ಬಟ್ಟೆ ಸುತ್ತೋದು ಇನ್ನು ಒಳ್ಳೇದೇ. ಹೌದು ಹೌದು, ಕಾಂಡಕ್ಕೆ ಬಟ್ಟೆ ಸುತ್ತೋದ್ರಿಂದ ಕಾಂಡಕ್ಕೆ ಗಿಡಕ್ಕೆ ಏನು ತೊಂದರೆ ಆಗೋದಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಾನ್ ವೋವನ್ ಕ್ಲಾತ್ ಅಂತ ಹೇಳಿದೆ, ಗುಜರಾತ್ ಇಂದ ಬರ್ತಾ ಉಂಟು. ಇವಾಗ ನಾವು ನೋಡ್ಬೇಕು ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲಿಯಾದ್ರೂ ಸಿಗ್ತದ ಅಂತ. ಆ ಬಟ್ಟೆ ಸುತ್ತಿದ್ರೆ ಒಳ್ಳೆ ಉಸಿರಾಡ್ತದೆ ಗಿಡ, ಏನು ತೊಂದರೆ ಆಗೋದಿಲ್ಲ. ಈಗ ರೋಬಸ್ಟ ಕಾಫಿಗೂ ಅಲ್ಲಲ್ಲಿ ಕಾಂಡ ಕೊರೆಯ ಕೀಟದ ಒಂದು ಪ್ರವೇಶ ಮಾಡಿದೆ, ಹಾನಿ ಮಾಡ್ತಾ ಇದೆ ಅಂತ ಅನ್ಕೊಂಡು ಮಾತಾಡೋರು ಇದಾರೆ, ಏನಂತೀರಿ? ಹೌದು, ನಾನು ನೋಡಿದೀನಿ ನಮ್ಮಲ್ಲಿ. ನಾನು ಹೇಳಿದೆ ಅರೇಬಿಕಾ ಬೌಂಡ್ರಿಲೆಲ್ಲ ತೆಗೆದು ರೋಬಸ್ಟ ನಟ್ಟಿದ್ದೀನಿ ಅಂತ. ಈ ಹೊಸ ತಳಿಗಳಿವೆ ರೋಬಸ್ಟದಲ್ಲಿ, ಕಾಂಜನಿಸಿಸ್ ಇಂಟು ರೋಬಸ್ಟ ಅಂತ, ಇಂಟು ಆರ್ ಅಂತ ಹೇಳ್ತಾರೆ. ಮತ್ತೆ ಇವಾಗ ಹೊಸ ಹೊಸದು ಬರ್ತಾ ಇದೆ, ಅಂತ ಗಿಡಕ್ಕೆ ಸ್ವಲ್ಪ ಹೆಚ್ಚು ಅಟ್ಯಾಕ್ ಆಯ್ತಾ ಉಂಟು. ಆ ಗಿಡಗಳಿಗೂ ಬಟ್ಟೆ ಕಟ್ಟಿದ್ರೆ ಅನುಕೂಲವೇ ಅಲ್ವಾ? ಅನುಕೂಲ. ನಾವೆಲ್ಲ ನಮ್ಮ ತೋಟದಲ್ಲಿ ಈ ರೋಬಸ್ಟನ ಓಪನ್ ಮಾಡಿ ನೋಡುವಾಗ ಈ ಕೀಟ ರೋಬಸ್ಟ ಗಿಡನ ಕಚ್ತದೆ, ಹಾನಿ ಮಾಡ್ತದೆ. ಅದರ ಒಳಗೆ ಅದರ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡ್ತಾ ಇಲ್ಲ, ನಾವು ನೋಡಿಲ್ಲ. ಸಣ್ಣ ಮರಿ ಇಷ್ಟ ಇಲ್ಲ. ಹೌದು, ಅಷ್ಟೊಂದು ಚೆನ್ನಾಗಿ ಮರಿ ಬೆಳವಣಿಗೆ ಆಗುದಿಲ್ಲ. ಅದೇನೋ ಒಂದು ಟೇಸ್ಟೋ ಗಟ್ಟಿಯೋ ಏನೋ ಒಂದು ಉಂಟು. ರೋಬಸ್ಟ ಗಿಡ ಗಟ್ಟಿ ಇರ್ಬೋದು ಅಥವಾ ಅದರಲ್ಲಿ ಒಂದು ಟೇಸ್ಟ್ ಇರ್ಬೋದು. ಇದು ಹೋಗಿ ಒಳಗೆ ಅಷ್ಟು ಈ ಅರಬಿಕದಲ್ಲಿ ಸಂತೋಷದಲ್ಲಿ ಕೂತು ತಿನ್ನುವಂಗೆ 11 ತಿಂತದೆ, 1 ಕೋಶವೇಶ. ಸೊ 12 ಒಂದು ಹುಳ ಒಳಗೆ ನುಗ್ಗಿದ್ರೆ 12 ಅರಬಿಕ ಗಿಡ ಒಳಗೆ ಇತ್ತು, ಚೆನ್ನಾಗಿ ಗಿಡನ ನಾಶ ಮಾಡಿ ಬರ್ತದೆ. ನಿಸರ್ಗದಲ್ಲಿ ಬೇಡಂದ್ರೂ ಕೆಲವೊಂದು ಕೀಟಗಳು, ಕೆಲವೊಂದು ಕಳೆಗಳು, ಬೇಡವಾದ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಹುಟ್ಕೊಳ್ತಾ ಇರ್ತವೆ. ಅದೇನೋ ನಾವು ಅನ್ಕೊಂತೀವಿ ಬೇಡಂತ, ಆದ್ರೆ ನಿಸರ್ಗ ಇದು ಬೇಕನ್ಕೊಂಡು ಸೃಷ್ಟಿ ಮಾಡುತ್ತೆ. ಹೌದು. ಮತ್ತೊಮ್ಮೆ ಹೇಳಿ ಬೋಸ್ಮಂದಣ್ಣ ಅವರು, ಈಗ ಅರೇಬಿಕಾ ಕಾಫಿಯಲ್ಲಿ ಕಾಣಿಸಿರುವ ಕಾಂಡ ಕೊರೆಯೋ ಕೀಟಕ್ಕೆ ಬಟ್ಟೆ ಸುತ್ತಿ ವಿಷ ಕೀಟನಾಶಕವನ್ನು ಸಿಂಪರಣೆ ಮಾಡೋದು ಪರಿಣಾಮಕಾರಿ ಮತ್ತು ಅಂತಹ ವೆಚ್ಚದಾಯಕ ಅಲ್ಲ ಅಂತ ಅನ್ಕೊಂಡು ಗಮನಕ್ಕೆ ಬಂದಿರಬೇಕು. ನಮ್ಮ ಕಾಫಿ ಬೆಳೆಗಾರರಿಗೆ ಮತ್ತೊಮ್ಮೆ ಈ ವಿಚಾರವನ್ನು ಪುಷ್ಟೀಕರಿಸಿ. ಯಾಕೆ ಅಂತ ಹೇಳಿದ್ರೆ 4 ನಾನು ಯಾರಿಗೂ ಹೇಳಲಿಲ್ಲ. ಇದು ಎಲ್ಲಿಯಾದ್ರೂ ಫೇಲ್ ಆದ್ರೆ ನಮ್ಮ ಬೆಳೆಗಾರರು ಪಾಪ ಹೆಚ್ಚು ಹಣ ಸಂಪಾದನೆ ಮಾಡಿ ಖರ್ಚು ಮಾಡುವ ಹಣ ವೇಸ್ಟ್ ಆಗಬಾರ್ದು ಅಂತ ನಾನು ಯಾರಿಗೂ ಹೇಳಲಿಲ್ಲ. 4 ನನಗೆ ಗ್ಯಾರಂಟಿ ಸಿಕ್ಕಿದ ಮೇಲೆ ಇವಾಗ ಈ 60-70 ಒಂದು ಗಿಡಕ್ಕೆ ಖರ್ಚು ಮಾಡೋದು ಅದರಲ್ಲಿ ಲಾಭ ಇದೆ ಅಂತ ನನ್ನ ಬೆಳೆಗಾರ ಸ್ನೇಹಿತರಿಗೆ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಯಾವಾಗ ಶುರು ಮಾಡಿದ್ದು ಈ ಒಂದು ಪ್ರಯೋಗ? 2016. ಓಹೋ, ಸರಿಯಾದ ಸಮಯಕ್ಕೆ ನಿಮ್ಮನ್ನು ಮಾತಾಡಿಸ್ದಂಗ ಆಯ್ತು ನಾವು ಅಲ್ವಾ? ಹೌದು. ಯಾಕೆ ಅಂತ ಹೇಳಿದ್ರೆ 4 ಸೇವ್ ಆಗ್ಬಿಟ್ಟ ಮೇಲೆ ಫೇಲ್ ಆಗೋದಿಲ್ಲ ಅಂತ ನನ್ನ ಮನಸ್ಸಲ್ಲಿ ಇದೆ. ಹೌದು, ಬಹಳ ಸಂತೋಷ ಆಯ್ತು. ಎಷ್ಟು ಚೆನ್ನಾಗಿ ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ನಮ್ಮ ಕಾಫಿ ಬೆಳೆಗಾರರಿಗೆ ಬಹಳ ಅಚ್ಚುಕಟ್ಟಾಗಿ ವಿಷಯಗಳನ್ನ ಹಂಚಿಕೊಂಡ್ರಿ ಬೋಸ್ಮಂದಣ್ಣ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೆ ನನ್ನೊಟ್ಟಿಗೆ ಮಾತಾಡಿದಕ್ಕೆ ನನ್ನ ಧನ್ಯವಾದಗಳು. ಕೇಳಿದ್ರೆ ಇದುವರೆಗೆ ಅರೇಬಿಕ ಕಾಫಿಯಲ್ಲಿ ಕಾಂಡ ಕೊರೆಯೋ ಕೀಟದ ಹತೋಟಿಯನ್ನ ಪರಿಣಾಮಕಾರಿಯಾಗಿ ಕೈಗೊಂಡಿರುವ ಶುಂಠಿಕೊಪ್ಪ ಸಮೀಪದ ಉಲುಗುಲಿಯ ಬೋಸ್ ಮಂದಣ್ಣ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ, ಗಮನಿಸಿಕೊಳ್ಳಿ: 9-9-8-0-0-6-0-2-4-4 9-9-8-0-0-6-0-2-4-4 ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಭಾರತ್ दुनिया में श्री अन्न का सबसे बड़ा उत्पादक और दूसरा सबसे बड़ा निर्यातक देश है, जिनमें रागी, ज्वार, सावा, कोदो और बाजरा जैसे श्री अन्न शामिल हैं। श्री अन्न 21वीं सदी की आदर्श फसल मानी जा सकती है, जिन्हें सूखे और बाढ़ से प्रभावित इलाकों में भी उगाया जा सकता है। माननीय प्रधानमंत्री जी के कुशल नेतृत्व में आज देश तेजी से श्री अन्न के उत्पादन और उपयोग की दिशा में लगातार नई ऊंचाइयां हासिल कर रहा है। मिलेट्स जैसे रागी, ज्वार, बाजरा, कोड़ो, जंगोरा, कोटकी, इन जैसे अनाज की पैदावार बढ़े, लोग अपने भोजन में इन्हें शामिल करें, इस और प्रयास बढ़ाए जा रहे हैं। कम उत्पादन लागत और जलवायु की मार झेल सकने वाली फसल होने के नाते श्री अन्न छोटे और सीमांत किसानों, विशेषकर महिला किसानों को आर्थिक सुरक्षा और उच्च लाभ प्रदान कर रहे हैं, जिनकी परंपरागत रूप से श्री अन्न की खेती में महत्वपूर्ण भूमिका होती है। माननीय प्रधानमंत्री श्री नरेंद्र मोदी जी की पहल पर ही संयुक्त राष्ट्र ने वर्ष 2023 को अंतर्राष्ट्रीय पोषक अनाज वर्ष घोषित किया है। इसका सीधा लाभ देश के श्री अन्न उत्पादक किसानों और फूड प्रोसेसिंग इंडस्ट्री से जुड़े लोगों को होने जा रहा है। इससे भारत ही नहीं विश्व भर को दो बड़े फायदे होंगे। एक तो पौष्टिक आहार प्रोत्साहित होंगे, उनकी उपलब्धता और बढ़ेगी, और दूसरा जो छोटे किसान होते हैं, जिनके पास कम जमीन होती है, सिंचाई के साधन नहीं होते हैं, बारिश पर निर्भर होते हैं, ऐसे छोटे छोटे किसान, उनको बहुत लाभ होगा। जब से माननीय प्रधानमंत्री जी ने श्री अन्न के स्वास्थ्य लाभ के बारे में देशवासियों को जागरूक करना शुरू किया है, लोग श्री अन्न को अनाज के एक नए शानदार विकल्प के तौर पर काफी पसंद करने लगे हैं। माननीय प्रधानमंत्री जी के संकल्प से देश में श्री अन्न की खेती को बढ़ावा मिल रहा है और श्री अन्न की मार्केटिंग को प्रोत्साहन मिलने से देश के श्री अन्न उत्पादक किसानों के चेहरों पर एक नई चमक आई है। ಕಿರುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಬಿದಿರು ಕೃಷಿ ಕುರಿತು ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿ ರಂಗ ಪ್ರಸಾರವಾಯಿತು. ನಿಧನ ಸುದ್ದಿ. ವಿರಾಜಪೇಟೆ ಪಕ್ಕತ್ರ ಮಗ್ಗುಲ ಗ್ರಾಮ ಹತ್ರ ವಾಟೇರಿಯರ ರವಿ ಅಯ್ಯಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 64 ವಯತ್ತರ ವಾಟೇರಿಯರ ರವಿ ಅಯ್ಯಪ್ಪ ಅಯ್ಯಂಗಡ ದಫನ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಒಕ್ಕ ತೋಟಗಳ ನಡಪ ಅಂದು ಒಕ್ಕ ಕಾರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜಂಪೆನವರ. ಮಡಿಕೇರಿ ಪೇಟೆನ ಸಂತ ಮೈಕಲ್ ಹೈಸ್ಕೂಲ್ನ ಸಭಾಮಂಡಳಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದು ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಇದೇ ತಿಂಗಳ ತಾರೀಕು 31ರಿಂದ ಶುರುವಾಗುವ ಎಸ್ಎಸ್ಎಲ್ಸಿ ಪರೀಕ್ಷೆನ ಸರಿಯಾಗಿ ನಡೆಸೋಕ್ಕೂ, ಈ ಪರೀಕ್ಷೆ ಮಕ್ಕಳ ಜೀವನದ ಒಂದು ದೊಡ್ಡ ಘಟ್ಟ, ಪರೀಕ್ಷೆಗೆ ನೇಮಕ ಮಾಡಿರುವ ಎಲ್ಲ ಹಂತದ ಅಧಿಕಾರಿಗ ಸರಿಯಾಗಿ ನಿಗಾ ಕೊಟ್ಟು ಕೆಲಸ ಮಾಡೋಕ್ಕೂ, ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಹೆದರಿಕೆ ಆಗದಂಗೆ ನೋಡಿಕೊಂಡು ಪರೀಕ್ಷಾ ಮಂಡಳಿ ಕೊಟ್ಟಿರುವ ಮಾರ್ಗದರ್ಶಿ ಸೂತ್ರಗಳ ಸರಿಯಾಗಿ ಪಾಲನೆ ಮಾಡೋಕ್ಕೂ, ಪ್ರಶ್ನೆ ಪತ್ರಿಕೆಗಳ ಪೂರೈಕೆಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಗಾಡಿಗಳೇ ಬಳಸೋಕ್ಕೂ, ಯಾವುದೇ ತರಹದ ತಾಪತ್ರಯ ಆಗದಂಗೆ ಎಚ್ಚರ ತಗೊಳ್ಳೋಕ್ಕೂ ಸೂಚನೆ ಕೊಟ್ಟು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆನ ಉಪನಿರ್ದೇಶಕ ಸಿ ರಂಗದಮಯ್ಯವು ಮಾತಾಡಿ ಜಿಲ್ಲೆನ 31 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. ಮಡಿಕೇರಿ ತಾಲೂಕಲ್ಲಿ 8, ಸೋಮವಾರಪೇಟೆ ತಾಲೂಕಲ್ಲಿ 15, ಹಾಗೆ ವೀರಶಪೇಟೆ ತಾಲೂಕಿನ 8 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. ಜಿಲ್ಲೆನ ಒಟ್ಟು 170 ಸ್ಕೂಲ್ಗಳ 6,587 ಮಕ್ಕ ಈ ಸಲ ಪರೀಕ್ಷೆನ ಬರೆದವೆ. ಪರೀಕ್ಷೆನ ಸರಿಯಾಗಿ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಂಡಿರುವಂತ ಮಾಹಿತಿ ಕೊಟ್ಟು ಸಭೆಯಲ್ಲಿ ಸಂಬಂಧಪಟ್ಟ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು, ಕೊಡಗು ಜಿಲ್ಲಾ ಮಹಿಳಾ ಬರಹಗಾರ ಸಂಘದ ಕಡೆಯಿಂದ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮಡಿಕೇರಿ ಪತ್ರಿಕಾಭವನದಲ್ಲಿ ಸಂಘದ ಅಧ್ಯಕ್ಷೆ ಮೋನಂಡ ಶೋಭಾ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ದಿನಾಚರಣೆ ಏರ್ಪಾಡಾಟು. ಇದೇ ಹೊತ್ತಲ್ಲಿ ಪದ್ಮಶ್ರೀ ಪುರಸ್ಕೃತೆ ಐಮುಡಿಯಂಡ ರಾಣಿ ಮಚ್ಚಯ್ಯ ಅವರನ್ನ ಸನ್ಮಾನ ಮಾಡಿವೆ. ಹಂಗೆ ಜಾನಪದ ಗೀತೆ, ಸಣ್ಣ ನಾಟಕ, ಕವನ ಓದುವ ಕಾರ್ಯಕ್ರಮ ಸಹ ಏರ್ಪಾಡಾಟು. ಕರ್ನಾಟಕ ಸಾಲ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿನ ಕಡೆಯಿಂದ ಏರ್ಪಾಡಾಗಿದ್ದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪೈಪೋಟಿನ ಜೂನಿಯರ್ ವಿಭಾಗಲಿ ಮಡಿಕೇರಿ ಸಂತ ಜೋಸೆಫ್ ಹೈಸ್ಕೂಲ್ನ 7ನೇ ಕ್ಲಾಸಲ್ಲಿ ಓದ್ತಿರುವ ಟಿಎಲ್ ಹರ್ಷಿತ್ ಪೊನ್ನಪ್ಪ 76.25 ಅಂಕ ತಕೊಂಡು ಜಿಲ್ಲೆಗೆ ಸುರುಳ ಸ್ಥಾನ ಪಡ್ಕೊಂಡು ಒಳ್ಳೆ ಹೆಸರನ್ನ ತಂದೊಟ್ಟು. ಯುವ ತಾಪಂಡ ಲೋಕೇಶ್ ಶುಭ ದಂಪತಿಗಳ ಮಂಗ. ಚಿಕ್ಕ ಆಳುವಾರ ಗ್ರಾಮಲ್ಲಿರುವ ಜಿಲ್ಲೆಯ ಸೂರ್ಣ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಡಾಕ್ಟರ್ ಅಶೋಕ ಸಂಗಪ್ಪ ಆಲೂರವು ಅಧಿಕಾರ ವಹಿಸಿಕೊಂಡಳು. 5ನೇ ಕ್ಲಾಸಿಗೆ ನಾಳೆಯಿಂದ 30ಕ್ಕೆ ಮುಟ, ಹಾಗೆ 8ನೇ ಕ್ಲಾಸಿಗೆ ನಾಳೆಯಿಂದ 1ನೇ ತಾರೀಕು ಮುಟ ಮೌಲ್ಯಾಂಕನ ನಡೆದೇ ಇತ್ತ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಸಿ ರಂಗದಮಯ್ಯವು ತಿಳಿಸಿಳು. ಈ ಮೌಲ್ಯಾಂಕನದ ಮಕ್ಕಳ ವಿದ್ಯೆಯ ಗುಣಮಟ್ಟದ ನೋಡಿಕೊಂಡು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಪ್ರಗತಿನ ಸಾಧಿಸಿಕೆ ಶೈಕ್ಷಣಿಕ ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಂಡು ಇದರ ಮುಖ್ಯ ಉದ್ದೇಶ ಹುಟ್ಟುತ್ತ ಮಾಹಿತಿ ಕೊಟ್ಟಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಅಧಿಕಾರಿಗ ನಾಳೆ ಸೋಮವಾರಪೇಟೆ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರಲ್ಲಿ, ಹಂಗೆ 31ಕ್ಕೆ ಮಡಿಕೇರಿ ಸುದರ್ಶನ ಅತಿಥಿಗಳಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿಯಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಣಿಸುವುದು, ದುಡ್ಡು ಚುಟ್ಟಿಗೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಪ್ಪತ್ತೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕ್ಕೂ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಸೋಮವಾರಪೇಟೆನ 7 BTCG ಸರ್ಕಾರಿ 1ನೇ ದರ್ಜೆ ಕಾಲೇಜಲ್ಲಿ ಹೊಸದಾಗಿ ಕಟ್ಟಿರುವ ಕಟ್ಟಡಗಳ ನಾಳೆ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನ ಉದ್ಘಾಟನೆ ಮಾಡಿವೆ. ನಾಪೋಕಲ್ಲಿ ನಡೆಯುತ್ತಿರುವ ಕೊಡವು ಕುಟುಂಬಗಳ ನಡುವಿನ ಅಪ್ಪಚ್ಚಟ್ಟೋಳಂಡ ಹಾಕಿ ಹಬ್ಬದ ಇಂದು ನಡೆದಾಟಲಿ ಕಾಂಗೀರ, ಐನಂಡ, ಕಡಗದಾಳು ಮುಕಾಟಿರ, ಮಚ್ಚಾರಂಡ, ಮಾಚಿಮಂಡ, ಕೊಂಡಿರ, ಮುಂಡಚ್ಚಾಡಿರ, ಕಲಿಯಂಡ, ತೀತಿಮಾಡ, ಚೆರುವಾಳಂಡ, ಬೇರರ, ಮಾತಂಡ, ಮುಂಡಚಂಡ, ಕಾವಡಿಚಂಡ, ಚೇನಂಡ, ಕುಲ್ಲಚಂಡ, ಚಪ್ಪಂಡ, ಕೊಳ್ಳಿರ, ಕಳ್ಳಿಚಂಡ, ಪುಲಿಯಂಡ, ಮಾದಂಡ ಕುಟುಂಬ ತಂಡ ಗೆದ್ದು ಮುಂದಿನ ಹಂತಕ್ಕೆ ತಲುಪಿಳು. ಇಳಂದಿಲ ದೊಡ್ಡಮನೆ ಕುಟುಂಬಸ್ಥರು ಬಂದಿಯಡ್ಕ. ಇವರ ಕಡೆಯಿಂದ ಸುರಿನ ವರ್ಷದ ಗೌಡ ಕುಟುಂಬಗಳ ನಡುವೆ ಮಲ್ನಾಡು ಪ್ರೌಢ ಹೈಸ್ಕೂಲ್ನ ಆಟದ ಬಾಣಿಲಿ ನಿನ್ನೆ ಮತ್ತೆ ಇಂದು ನಡೆದ ಇಳಂದಿಲ ಕ್ರಿಕೆಟ್ ಆಟಲಿ ಪರ್ಲಕೋಟಿ ಸುರುನ, ಕುಡೇಕಲ್ಲು 2ನೇ, ಇಳಂದಿಲ 3ನೇ, ಹಂಗೆ ಶೇರಮರಕಡ ಪುತ್ತೂರು ತಂಡ 4ನೇ ಇನಾಮನ ಪಡ್ಕೊಂಡಳು. ಜೆಎಸ್ಎಸ್ ಆಯುರ್ವೇದ ಆಸ್ಪತ್ರೆ ಮೈಸೂರು, ಲಯನ್ಸ್ ಕ್ಲಬ್ ಮತ್ತು ಲಿಟಲ್ ಸ್ಕೂಲ್ ಅಕಾಡೆಮಿ ಮಗ್ಗುಲ ವಿರಾಜಪೇಟೆ ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 29ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ ಲಿಟಲ್ ಸ್ಕೂಲ್ ಅಕಾಡೆಮಿಲಿ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪೊನ್ನಂಪೇಟೆ ತಾಲೂಕು ಕೋತೂರು ಗ್ರಾಮದ ಶ್ರೀ ಮಾದೇಶ್ವರ ದೇವರ ವಾರ್ಷಿಕ ಜಾತ್ರೆ ಇದೇ 27ರಂದು ಸೋಮವಾರ ಶ್ರೀ ಮಾದೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೋತೂರು ಶ್ರೀ ಮಾದೇಶ್ವರ ದೇವರ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗುಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸುವಾಗ 20 ವರ್ಷದ ವ್ಯಾರಂಟಿ ನಿಮಗೆ ಸಿಗಲಿದೆ ಅಭಿಲಾಷ್ ಸ್ಟೋರ್ ನಲ್ಲಿ. ಎಲ್ಲಾ ಹೋಮ್ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ. ಎಲ್ಇಡಿ, ಮಿಕ್ಸಿ, ಗ್ಯಾಸ್ ಸ್ಟೌ, ಕುಕ್ಕರ್ ಗಳ ಮೇಲೆ ಭಾರಿ ಡಿಸ್ಕೌಂಟ್, ಎಕ್ಸ್ಚೇಂಜ್ ಆಫರ್ ಕೂಡ ನಿಮಗೆ ಲಭ್ಯವಿದೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಸನ್ಶೈನ್ ಪ್ಲೇ ಹೋಮ್ ಮಡಿಕೇರಿ, ಇಲ್ಲಿ 1-4 ವರ್ಷದೊಳಗಿನ ಮಕ್ಕಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲೂ ಕಾರ್ಯನಿರ್ವಹಿಸಲಿದ್ದು ಬೆಳಿಗ್ಗೆ 9-5 ತೆರೆದಿರುತ್ತದೆ. ಸಂಪರ್ಕಿಸಿ 9980293221. ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ ನ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ವಿರಾಜಪೇಟೆ ಹಾಗೂ ಮಡಿಕೇರಿಯಲ್ಲಿ ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು 31st ಆರಂಭಗೊಳ್ಳಲಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 8777-496-007. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿನ್ನ ಬಾಳೆಯಡ ಒಕ್ಕಡ ಆದನೆಲೆ 21st ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡಾರ್ಥ 23. ಇದೇ ಏಪ್ರಿಲ್ ಮೇ ತಿಂಗತ್ಲ ನಾಪೋಕ್ಲೂರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ನಡ್ಪ. ಎಂಟ್ರಿ ಕೊಡಪಕ್ March 30 ಆಖಿರಿ ದಿನ. ಒಕ್ಕಪೆದ ಕೊಡಪಕ್ ಸಂಪರ್ಕ ಚಿಡಿ. ನಾಪೋಕ್ಲೂಲ್ ಕುಲೇಟಿರ ಅರುಣ್ ಬೇಬಾ, ಮಾದಾಪುರತ್ಲ ಐಚೆಟ್ಟಿರ ಜಯಾ, ಜಯಾ ನ್ಯೂಸ್ ಏಜೆನ್ಸಿ. ಸುಂಟಿಕೊಪ್ಪ ಮುಕ್ಕಾಟಿರ ವಸಂತ್, ವಸಂತ್ ನ್ಯೂಸ್ ಏಜೆನ್ಸಿ. ಚೆಟ್ಟಳ್ಳಿ ಪುತ್ತರಿರ ರಾಜೇಶ್ ಮುತ್ತಪ್ಪ, ಫ್ಲೋರ್ ಮಿಲ್. ಮಡಿಕೇರಿ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸ್ ನ ಎದಿಕೆ. ಮೂರ್ನಾಡ್ ಕಂಬೀರಂಡ ಯೋಗೀಶ್, ರಾಣಿ ಕೋಲ್ಡ್ ಸ್ಟೋರೇಜ್. ಕಾಕುಟುಪರಂಬು ಕುಂಜಿರ ಮನು, ಮನು ಕೋಲ್ಡ್ ಸ್ಟೋರೇಜ್. ಅಮ್ಮತ್ತಿ ಮಂಡಪಡ್ಡ ಗಣಪತಿ ಎಸ್ಟೇಟ್ ಲಿಂಕ್ಸ್. ಬಾಳಲೆ ಆದೇಂಗಡ ಪ್ರಕಾಶ್, ಗುರುಕೃಪಾ ಎಂಟರ್ಪ್ರೈಸಸ್. ಕಾನೂರು ದೇವಂಡಿರ ಸಂತೋಷ್, ಕಾವೇರಿ ರೆಸ್ಟೋರೆಂಟ್. ಶ್ರೀಮಂಗಲ ಕೋಳೇರ ಬಾಬು ಗಣಪತಿ ಸ್ಟೋರ್. ಹುದಿಕೇರಿ ಚಂಗುಲಂಡ ಸೂರಜ್, ಪೊನ್ನಂಪೇಟೆ ಐನಂಡ ಬೋಪಣ್ಣ, ಕಾವೇರಿ ಏಜೆನ್ಸಿ. ಕಕ್ಕಬೆ ಪರದಂಡ ಅಶೋಕ್ ಚಿಕನ್ ಸೆಂಟರ್. ಚೆಯ್ಯಂಡಾಣೆ ಚೆರುವಾನಂಡ ರಾಕೇಶ್ ಮಿನಿಮಾರ್ಟ್. ವಿರಾಜಪೇಟೆ ಅಮ್ಮಣಿಚಂಡ ಪ್ರವೀಣ್ ಚಂಗಪ್ಪ, ತೇಂಗಲ ಚೇರಂಬಾಣಿಲ್ ಪೊನ್ನಚೆಟ್ಟಿರ ಮಿತ್ರ. ಗೋಣಿಕೊಪ್ಪ ಸ್ಪೈಸ್ ರ್ಯಾಕ್ ರೆಸ್ಟೋರೆಂಟ್. ಎಲ್ಲ ಕೊಡವ ಒಕ್ಕಕಾರಲು ಕೂಡಿಯಾಡೋಣ. ಬಾಳೆಯಡ ಒಕ್ಕಕಾರ ಕಟ್ಟಂಡಿತ್ತು. ಭರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಯುಗಾದಿ ಪ್ರಯುಕ್ತ ಅಮೋಘ ರಿಯಾಯಿತಿ ಮಾರಾಟ. ಸಿಂಗಲ್ ಡೋರ್ ಫ್ರಿಡ್ಜ್ ಇಎಂಐ 999, 32 inches ಎಲ್ಇಡಿ ಇಎಂಐ 990, 43 inches ಎಲ್ಇಡಿ ಇಎಂಐ 1290 ಮಾತ್ರ. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಲಕ್ಷಾಧಿಪತಿಯಾಗಲು ನಿಮಗೊಂದು ಸುವರ್ಣಾವಕಾಶ. ಇದೇ March 26 ಇರಿಟಿಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಸೆಂಚುರಿ ಫ್ಯಾಷನ್ ಸಿಟಿ ಶೋರೂಮ್ಗೆ ಭೇಟಿ ನೀಡಿ ಉಚಿತ ಕೂಪನ್ ಪಡೆಯಿರಿ. ಆಯ್ಕೆಯಾದ ಒಬ್ಬರಿಗೆ 1,00,000 ಕ್ಯಾಶ್ ಪ್ರೈಸ್ ಗೆಲ್ಲುವ ಸುವರ್ಣಾವಕಾಶ. ಇನ್ನು ಮುಂದೆ ಸುದ್ದಿ ಸಮಾಚಾರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಜಿಲ್ಲಾ ಪೊಮ್ಮಕ್ಕಡ ಅಳತು ಕರಡ ಸಂಘದ ಆದನೆಯಲ್ಲಿ ನಾಳೆ ಮಜಾನ 2 ಗಂಟೆಗೆ ನಗರದ ಪತ್ರಿಕಾ ಭವನದ ಅಧ್ಯಕ್ಷೆ ಮೊಣ್ಣಂಡ ಶೋಭಾ ಸುಬ್ಬಯ್ಯಂಗಡ ಕೊರೋಕಾರಿಕೆಯಲ್ಲಿ ಪೊಮ್ಮಕ್ಕಡ ದಿನಾಚರಣೆ ನಡಪ. ಮುಖ್ಯ ಬಿಂದು ಆಯ್ತು ಸಂಧ್ಯಾ ಕಾಮತ್ ಎಂಗ ಕೂಡಿಯಾಡುವ, ಅಂದನೆ ಪದ್ಮಶ್ರೀ ಐಮುಡಿಯಂಡ ರಾಣಿ ಮಾಚೆ ಎಂಗಳ ಸನ್ಮಾನ ಮಾಡುವ, ಅಲ್ಲಿಂಜ ಜಾನಪದ ಗೀತೆ, ಚೆರಿಯ ನಾಟಕ, ಕವನ ವಾಚನ ಕಾರ್ಯಕ್ರಮತ್ನ ಏರ್ಪಾಡು ಮಾಡಿತು ಎಂದು ಸಂಘದ ಕಾರ್ಯದರ್ಶಿ ರೇವತಿ ರಮೇಶ್ ಅರಚಿಟಿತು. ನಾಳೆ ಇಂಜನ್ 30th ಅಂಜನೇ ಕ್ಲಾಸ್ಗೆ, ಅಂದನೆ April 1st 8th ಕ್ಲಾಸ್ ರ ಮಕ್ಕಳು ಮೌಲ್ಯಾಂಕನ ನಡಪ ಅಂದು ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕಗಳನ್ನು ಶ್ರೀ ರಂಗದಾಮಯ್ಯ ಅರಚಿಟಿತು. ಈ ಮೌಲ್ಯಾಂಕನದಿಂಜ ಮಕ್ಕಳ ಪಡಿಪುರ ಗುಣಮಟ್ಟ, ನ್ಯೂನ್ಯತೆ, ಪ್ರಗತಿನ ಅರ್ಜಂಡು ಮಿನ್ಯತ್ರ ಕ್ಲಾಸಲ್ಲಿ ಈ ಕೊರೋನ ನೀಕೋಕು ಕಾರ್ಯಕ್ರಮ ರೂಪಿಸಿಡೋದು ಮೌಲ್ಯಾಂಕನದ ಮುಖ್ಯ ಉದ್ದೇಶ ಆಯ್ತುಂಡು ಎಂದು ಸಮಗ್ರ ಶಿಕ್ಷಣ ಅಭಿಯಾನದ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಪಿಂಜ ಉಪನಿರ್ದೇಶಕಂಗ ಅರಚಿಟಿತು. ರಾಜ್ಯ ಸರ್ಕಾರ ಪುದಿದೈತೆ ಘೋಷಣೆ ಮಾಡಿತುಳ ಕೊಡಗು ವಿಶ್ವವಿದ್ಯಾನಿಲಯತ್ರ ಆದ್ಯ ಕುಲಪತಿ ಆಯ್ತು ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರು ಹೆಂಗ ಅಧಿಕಾರ ಅಡ್ತಂಡಿತು. ಜೆಎಸ್ಎಸ್ ಆಯುರ್ವೇದ ಆಸ್ಪತ್ರೆ ಮೈಸೂರು, ಲಯನ್ಸ್ ಕ್ಲಬ್ ಪಿಂಜ, ಲಿಟಲ್ ಸ್ಕಾಲರ್ ಅಕಾಡೆಮಿ ಮಗ್ಗುಲ ವಿರಾಜಪೇಟೆ ಇಂಗಡ ಕೂಡು ಕುಟತು. ಇದೇ 29 ಪೊಲಕ 10 ಮಧ್ಯಾಹ್ನ 8 ಗಂಟೆಗತ್ನೆ ಲಿಟಲ್ ಸ್ಕಾಲರ್ ಅಕಾಡೆಮಿ ಮಗ್ಗುಲ ವಿರಾಜಪೇಟೆಯಲ್ಲಿ ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರ ನಡಪ. ಎಲ್ಲ ಕಾಯಿಲೆಗೂ ಸರಿಯಾದ ಸಲಹೆ ಪಿಂಜ ಮದ್ದನ ಕೊಡಪ. ಸಾರ್ವಜನಿಕಂಗ ಪಿಂಜ ಸುತ್ತಮುತ್ತ ಗ್ರಾಮಸ್ಥಂಗ ಇಂಡ ಪ್ರಯೋಜನತನ ಪಡೆದವಲು ಒಂದು ಸಂಘಟಕಂಗ ಅರಚಿಟಿತು. ಮಡಿಕೇರಿರ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ ವೀರಪಡೆಯಾಳಿ ಕೊಡಂದಿರ ಜನರಲ್ ತಿಮ್ಮಯ್ಯ ಇಂಗಡ ಆಳು ರೂಪನ ಇದೇ 31 ಬಳಿ ಪಡ್ತವ. ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ